ಅಂದ್ರೆ ಬೀಚಿ ಅವರು ಅಂತ ಹಾಸ್ಯ ಬರಹಗಾರರು ಇದ್ರಲ್ಲ, ಅವ್ರು ಹೇಳ್ತಿದ್ರಂತೆ ಬಳ್ಳಾರಿಯಲ್ಲಿ ವರ್ಷಕ್ಕೆ ಎರಡೇ ಕಾಲ ಅಂತ, ಬೇಸಿಗೆ ಕಾಲ ಮತ್ತು ಜೋರು ಬೇಸಿಗೆ ಕಾಲ ಅಂತ. ಹಾಗೆ ಈಗ ನಮ್ಮೂರ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ, ಮಳೆಗಾಲದಲ್ಲಿಯೂ ಕೂಡ ಸೆಕೆ ಇರ್ತದೆ, ಬೇಸಿಗೆಯಲ್ಲಂತೂ ಹೇಗಿರ್ತದೆ, ಚಳಿಗಾಲದಲ್ಲಿ ಸ್ವಲ್ಪ ಹೌದು ಅಲ್ವಾ ಅಂತ ಸ್ವಲ್ಪ ಚಳಿ ಇರ್ತದೆ. ಅಂದ್ರೆ ಶಾಮಣ್ಣ, ಚಳಿಗಾಲ ಬಂದ ತಕ್ಷಣ ನಮ್ ದೇಹದಲ್ಲಿ ಚರ್ಮ ಒಡೆಯೋದು ಹಾಗೆ ಆಗ್ತಾ ಇದೆ ಅಷ್ಟೇ, ಆದ್ರೆ ನಮ್ಗೆ ಚಳಿಯ ಅನುಭವ ಆಗ್ತಾ ಇಲ್ಲ. ಅದಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು ಅಂತ ಹೇಳೋದು. ಈಗ ದೀಪಾವಳಿ ಕೂಡ ಬರೋದು ಇದೇ ಸಮಯದಲ್ಲಲ್ವಾ, ಮೊನ್ನೆ ದೀಪಾವಳಿ ಮುಗೀತಾ, ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು, ಯಾಕಂದ್ರೆ ಕೈ ಚರ್ಮ ಎಲ್ಲ ಸುಕ್ಕು ಕಟ್ತದೆ ಒಡಿತದೆ, ಅದಕ್ಕೋಸ್ಕರ ಎಣ್ಣೆ ಹಚ್ಚಬೇಕು ಅಂತ. ನಮ್ಮ ಪೂರ್ವಜರು ಆ ವಾತಾವರಣ ತಕ್ಕಾಗೆ ಕೆಲವೊಂದು ಸಂಪ್ರದಾಯಗಳನ್ನು ಮಾಡಿಟ್ಟಿದ್ದಾರೆ. ಸಂಪ್ರದಾಯಕ್ಕೆ ತಕ್ಕ ಹಾಗೆ ವಾತಾವರಣ ಮಾತ್ರ ಈಗ ಬದಲಾವಣೆ ಆಗ್ತಾ ಇಲ್ಲ ಅಷ್ಟೇ ಅಲ್ವಾ. ಹೌದು, ಹಾ ಅದು ಸರಿ. ಈಗ ಈಗ ದೆಹಲಿಯದ್ದೆಲ್ಲ ನ್ಯೂಸ್ ಎಲ್ಲ ಕೇಳಿದ್ಯಾ, ಅಲ್ಲಿ ಉಸಿರಾಡುವುದಕ್ಕೆ ಕಷ್ಟ ಆಗಿ ಶಾಲಾ ಮಕ್ಕಳಿಗೆ 10-15-20 ದಿವಸ ಅಂತ ರಜೆ ಘೋಷಿಸ್ತಾ ಇದ್ದಾರಂತೆ. ವಾತಾವರಣ ಪೂರ್ತಿ ಹಾಳಾಗಿದೆ, ವಾಯು ಮಾಲಿನ್ಯ ತುಂಬಾ ಇದೆ ಈ ಟೈಮಲ್ಲಿ, ಮತ್ತೆ ಚಳಿ ಮತ್ತೆ ಬೇರೆ ತುಂಬಾ ಜಾಸ್ತಿ, ಹನಿ ಇಬ್ಬನಿ ಕೂಡ ಬೀಳ್ತಾ ಇರ್ತದೆ. ಒಂದು ಕಡೆಯಿಂದ ಕಾರ್ಖಾನೆಗಳು ಉಗುಳುವಂತಹ ಒಂದು ಏನು ಹೊಗೆ ಇರಬಹುದು ಅಥವಾ ವಾಹನಗಳ ಹೊಗೆ ಇರಬಹುದು, ಜೊತೆಗೆ ಈ ಹನಿ, ಆಮೇಲೆ ಸುತ್ತಮುತ್ತ ಜಮೀನುಗಳು ಇರ್ತಾವಲ್ಲ ಅಲ್ಲಿ ಗೋಧಿ ಬೆಳೆಯುವಂತ ಒಂದು ಪ್ರದೇಶ, ಈಗ ಪಂಜಾಬ್ ಆಗ್ಬಹುದು, ಹರಿಯಾಣ ಆಗ್ಬಹುದು, ಅಥವಾ ಪಶ್ಚಿಮ ಉತ್ತರ ಪ್ರದೇಶ ಆಗ್ಬಹುದು, ಇಲ್ಲೆಲ್ಲ ಈ ಗೋಧಿಯ ಏನು ಕಾಂಡಗಳು ಇರ್ತಾವಲ್ಲ, ಗೋಧಿಯನ್ನು ಕೊಯ್ದಾದ ನಂತರ ಉಳಿತದಲ್ಲ ಸ್ಟಬಲ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಅದನ್ನೆಲ್ಲ ಸುಡುವಂತ ಒಂದು ಕೆಟ್ಟ ಅಭ್ಯಾಸ ಇದೆ. ಅಂದ್ರೆ ಮಣ್ಣಿಗೆ ಅಂದ್ರೆ ಸುಲಭದಲ್ಲಿ ಅದರ ನಿರ್ವಹಣೆ ಮಾಡಬಹುದು ಅಂತ ಸುಡುವುದು. ಅಂದ್ರೆ ಒಂದು ಕಡೆ ರಾಶಿ ಹಾಕಿದ್ರೆ ಮೆಷಿನ್ ಅಲ್ಲಿ ಕಟಾವು ಮಾಡ್ತಾರೆ ಅವರು, ಅದರ ನಂತರ ರಾಶಿ ಹಾಕಿದ್ದನ್ನ ಅಲ್ಲೇ ಸುಡು ಸುಟ್ಬಿಡೋದು. ಇದರಿಂದಾಗ್ಲೂ ಕೂಡ ತುಂಬಾ ಹೊಗೆ ಬರುತ್ತದೆ, ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ. ಅದು ಈ ಮಂಜು ಜೊತೆ ಸೇರಿ ಇನ್ನಷ್ಟು ದಟ್ಟವಾಗಿ, ಹೌದು, ವಾಹನ ಹಗಲು ಹೊತ್ತಿನಲ್ಲಿಯೂ ಕೂಡ ಹೆಡ್ಲೈಟ್ ಅಥವಾ ಏನು ಲೈಟ್ ಅನ್ನು ಹಾಕೊಂಡು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಬರ್ತದಂತೆ. ಮತ್ತೆ ಶಾಮಣ್ಣ, ಇವಾಗ ಅವರು ಮಣ್ಣಲ್ಲಿ ಅದನ್ನ ಸುಡ್ತಾರಲ್ಲ, ಈಗ ಮಣ್ಣಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಅಲ್ಲಿ ನಾಶ ಆಗ್ತದೆ. ಹೌದು, ಎರೆಹುಳಗಳಾಗ್ಬಹುದು, ಏನೇನು ಮಣ್ಣಿನಲ್ಲಿ ಜೀವಿಗಳು ಇರ್ತವೆ ಅವೆಲ್ಲವೂ ಕೂಡ ನಾಶ ಆಗ್ತವೆ. ಹೌದು, ಜೊತೆಗೆ ಅಮೂಲ್ಯವಾದಂತಹ ಒಂದು ಸಸ್ಯ ಸಂಪತ್ತು ಇದೆಯಲ್ಲ, ಒಂದು ಸಾರಜನಕ ಅಥವಾ ಏನೋ ಏನೋ ಗೊಬ್ಬರ ಹಾಕ್ತಿವಲ್ಲ, ಆ ಅಂಶಗಳು ಕೂಡ ನಷ್ಟವಾಗ್ತವೆ. ಮಣ್ಣು ಹಾಳಾಗ್ತದೆ, ಆದ್ರೂ ಕೂಡ ಅವರು ಆ ರೀತಿ ಮಾಡ್ತಾರೆ. ಅಂದ್ರೆ ಸುಲಭದಲ್ಲಿ ವಿಲೇವಾರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಅದೇ ಈ ಎಲ್ಲ ವಾತಾವರಣ ಹಾಳೋದಕ್ಕೆ ಕಾರಣ ನಾವೇ ಅಲ್ವಾ, ನಮ್ಮಿಂದಾಗಿಯೇ ಎಲ್ಲ ವಾತಾವರಣ ಹಾಳಾಗ್ತಾ ಇರೋದು. ಈಗ ಜಲಮಾಲಿನ್ಯ, ಆ ಕಡೆ ವಾಯು ಮಾಲಿನ್ಯ, ಎಲ್ಲ ಮಾಲಿನ್ಯ ಮಾಡೋರು ನಾವೇ ಅಲ್ವಾ. ಮತ್ತೆ ಕಿಟ್ಟಣ್ಣ, ಈಗ ನಾವು ಕೆಲವೊಂದ್ಸಲ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರ್ತೀವಲ್ಲ, ಸುಲಭದಲ್ಲಿ ವಿಲೇವಾರಿ ಮಾಡಬೇಕು ಅಂತ ಕೆಲವೊಂದ್ಸಲ ಅಲ್ಲಿ ಇಲ್ಲಿ ಎಸ್ದು ಬಿಡ್ತಾರೆ, ಇನ್ನೊಂದೇನಂದ್ರೆ ಸುಡ್ತಾರೆ. ಹೌದು, ಮತ್ತೆ ಭೂಮಿಯಲ್ಲಿ ಹೂಳೋದು ಈ ತರ ಎಲ್ಲ ಮಾಡ್ತಾರೆ, ಅದು ಕೂಡ ಇನ್ನಷ್ಟು ಬೇಗ ಮಾಲಿನ್ಯ ಹರಡ್ತದೆ ಅಂತ ಹೇಳ್ಬೇಕು. ಈಗ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ತೊಟ್ಟೆಗಳನ್ನ ಹಾಕಿ ರಾಶಿ ರಾಶಿ ಬಿದ್ದಿರುವುದನ್ನ ನಾವು ನೋಡ್ತೀವಿ. ಯಾಕಂದ್ರೆ ದೂರದೆಲ್ಲೋ ಒಂದು ಪ್ರದೇಶಕ್ಕೆ ಹೋಗಿ ಹಾಕಿ ಹೋಗೋದಕ್ಕೆ ಅಷ್ಟೊಂದು ಉದಾಸೀನ ಹಾಕುವುದಿಲ್ಲ, ಅದರ ಬದಲಿಗೆ ರಸ್ತೆ ಬದಿಯಲ್ಲೇ, ಅದು ವಿಶೇಷವಾಗಿ ನದಿಗಳ ಮೇಲ್ಗಡೆ ಹೋಗ್ತದಲ್ಲ, ಸೇತುವೆ ಮೇಲೆ ಹೋಗ್ತಾರಲ್ಲ, ಆವಾಗ ವಾಹನವನ್ನ ಸ್ವಲ್ಪ ಸ್ಲೋ ಮಾಡಿ ನಿಧಾನ ಮಾಡಿ ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಎಸೆದು ಬಿಡ್ತಾರೆ ಅಂತ. ಯಾಕಂದ್ರೆ ಯಾರು ಕೇಳೋದಿಲ್ಲ, ಯಾರು ನೋಡೋದಿಲ್ಲ, ನದಿಯಲ್ಲಿ ಎಸೆದು ಹೋಗ್ಬಿಡ್ತಾರೆ. ಆದ್ರೆ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಇದೆಯಲ್ಲ, ನಾವು ಹಾಕುವಂತಹ ಪ್ಲಾಸ್ಟಿಕ್ ಸ್ವಲ್ಪ ಕರಗ್ತದೆ, ಅದು ಸಣ್ಣ ಸಣ್ಣ ತುಣುಕುಗಳಾಗಿ ನೀರಿನ ಜೊತೆಗೆ ಸೇರ್ಕೊಳ್ತದೆ. ಇದನ್ನು ಈ ಮೀನುಗಳು ಇರ್ತವಲ್ಲ ನೀರಿನಲ್ಲಿ ಇರ್ತವಲ್ಲ, ಈಗ ಸಮುದ್ರದಲ್ಲಾಗಬಹುದು ನದಿಯಲ್ಲಾಗಬಹುದು, ಅವುಗಳು ತಿಂದು ಅವುಗಳ ದೇಹದ ಒಳಗಡೆಯೂ ಕೂಡ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ತುಂಡುಗಳು ಸೇರ್ಕೊಳ್ತವೆ. ಅಂದ್ರೆ ಅದು ನಮ್ಮ ದೇಹಕ್ಕೂ ಕೂಡ ಸೇರ್ಬೋದು, ಮೀನನ್ನು ಸೇವಿಸುವಾಗ ಅಂದ್ರೆ ಈ ಪ್ಲಾಸ್ಟಿಕ್ ಎನ್ನುವಂತಹದ್ದು ಎಷ್ಟು ದೊಡ್ಡ ಒಂದು ಹಾನಿಕಾರಕ ಅಂತ. ಮತ್ತೆ ಅಲ್ಪ ಸ್ವಲ್ಪ ಮನೆಯಲ್ಲಿ ಪದಾರ್ಥ ಇದ್ರೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಎಸ್ದು ಬಿಡ್ತವೆ, ಅದು ಪ್ರಾಣಿಗಳು ಈಗ ದನ ಎಲ್ಲ ಇದ್ರೆ ಅದನ್ನ ಪ್ಲಾಸ್ಟಿಕ್ ಗೂಡನೆ ತಿನ್ನತ್ತದು ದನ. ಸಾಮಾನ್ಯವಾಗಿ ಈಗ ಯಾವಾಗ್ಲೂ ಕೇಳ್ತಾ ಇರ್ತೇವೆ, ದನದ ಹೊಟ್ಟೆಯಿಂದ 25 ಕಿಲೋ ಪ್ಲಾಸ್ಟಿಕ್ ತೆಗೆದ್ವಿ. ಅದು ಪಾಪ ಎಲ್ಲಿ ಗೊತ್ತಾಗುತ್ತೆ, ಆಹಾರ ತಿನ್ಬೇಕನ್ನೋ ದೃಷ್ಟಿಯಲ್ಲಿ ಅದು ಅದು ಸಿಕ್ಕಿದ್ದೆಲ್ಲ ತಿನ್ಬಿಡ್ತದೆ, ಪ್ಲಾಸ್ಟಿಕ್ ಆಗ್ಲಿ ಅದಾಗ್ಲಿ. ಆದ್ರೆ ನಾವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಈಗ ನೋಡಿ, ಈಗ ಶಾಮಣ್ಣ ಹೇಳಿದಾಗೆ ಈಗ ನೀರಿನಲ್ಲಿ ಪ್ಲಾಸ್ಟಿಕ್ ಆಗೋದ್ರಿಂದ ಅದು ಮೀನಿಗೆ ಸೇರ್ಕೊಳುತ್ತೆ, ಮೀನಿನಿಂದ ಪುನಃ ನಮ್ಗೆ ಬರ್ತದೆ, ನಾವು ಮಾಡಿದ ತಪ್ಪು ಲಾಸ್ಟ್ ನಮ್ಗೆ ಬರ್ಬೋದು. ಲಾಸ್ಟ್ ಏನ ಆರೋಗ್ಯ ಹಾಳಾಗೋದು ನಮ್ದೆ, ಆರೋಗ್ಯ ಹಾಳಾಗೋದು ನಮ್ದೇ ಅಲ್ವಾ. ಸೊ ನಮ್ಮ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ನಾವು ಕಾಳಜಿ ವಹಿಸಬೇಕಾಗುತ್ತೆ. ಅಂದ್ರೆ ಈ ಮಾಲಿನ್ಯದ ಬಗ್ಗೆ ಜಾಗೃತಿ ವಹಿಸುವುದಕ್ಕಂತಲೇ ಒಂದು ದಿನ ಅಂತ ಇದೆ ಅಂತ, ಅಂದ್ರೆ ರಾಷ್ಟ್ರೀಯ ಮಾಲಿನ್ಯ ಜಾಗೃತಿ ದಿನ ಅಂತ ಹೇಳಿ. ಹೌದು, ಹೀಗೆ ದಿನ ಬರೀ ಒಂದೊಂದು ದಿವಸಕ್ಕೆ ಸೀಮಿತ ಆಗಬಾರದು, ಜೀವನ ಪೂರ್ತಿ ವರ್ಷ ಪೂರ್ತಿ ಇದ್ರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು ಅಂತ, ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನು ಹೊಂದಿರಬೇಕು ಅಂತ. ಈಗ ಮಾಲಿನ್ಯದಿಂದ ತಕ್ಷಣ ಬರೀ ನಾವು ಏನು ಹೊಗೆಯ ಬಗ್ಗೆ ನಾವು ಮಾತನಾಡಬೇಕಾಗಿಲ್ಲ, ಒಂದು ವಾಹನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈಗ ಬಸ್ಗಳಲ್ಲಾಗ್ಬೋದು ರೈಲಿನಲ್ಲಿ ಆಗ್ಬೋದು, ಯಾವ್ದೊಂದು ಚಾಕ್ಲೇಟ್ ತಿಂದಾಗ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಗಳು ಇರ್ತವೆ ಅದರಲ್ಲಿ, ಅದರ ಕವರ್ ಇರ್ತದಲ್ಲ, ಅದನ್ನ ಏನ್ ಮಾಡ್ತೀವಿ ನಾವು ಕಿಟಕಿಯಿಂದ ಹೊರಗಡೆ ಹಾಕಿ, ಅದು ಕೂಡ ಒಂದು ರೀತಿಯ ಮಾಲಿನ್ಯ ಅಲ್ವಾ. ಅದರ ಬದಲಿಗೆ ಅದನ್ನ ಸಂಗ್ರಹಿಸಿ ಇಟ್ಕೊಂಡು ಒಂದು ಏನು ಈಗ ಕಸ ಸಂಗ್ರಹಿಸುವವರು ಮನೆ ಮನೆಗೆ ಬರ್ತಾರೆ, ಅವರಿಗೆ ಕೊಟ್ಟು ವಿಲೇವಾರಿ ಮಾಡಿಸ್ಕೋಬೇಕು ಅಂತ. ಹೌದು, ಹಾಗೂ ಮುನ್ಸಿಪಲ್ ಗಾಡಿ ದಿನಾನು ಮನೆ ಮನೆಗೂ ಬರ್ತದೆ, ಅಲ್ಲಿ ಕೊಡಬಹುದಲ್ಲ. ಆಮೇಲೆ ಸಿಗರೇಟ್ ಸೇದುವವರು ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗರೇಟ್ ಸೇದಿ ಸೇದಲೇಬಾರದು. ಸೇದುವುದಿದ್ರು ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ. ಈ ಸಿಗರೇಟ್ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಕ್ಯಾನ್ಸರ್ ಕಾರಕ ಅಂತ, ಕ್ಯಾನ್ಸರ್ ಕಾರಕ ಅಂತ, ಇಂಜುರಿಯಸ್ ಟು ಹೆಲ್ತ್ ಅಂತ. ಆದ್ರೂ ಕೂಡ ಅದನ್ನ ಗೊತ್ತಿದ್ದು ಮತ್ತೆ ಸೇವನೆ ಮಾಡುವುದಂದ್ರೆ, ಅಂದ್ರೆ ರಾತ್ರಿ ನೋಡಿದ ಹಳ್ಳಕ್ಕೆ ಹಗಲು ಬೀಳುವುದು. ಆಮೇಲೆ ಈಗ 4ನೇ ತಾರೀಕು ನಾಡಿದ್ದು ಡಿಸೆಂಬರ್ 4ನೇ ತಾರೀಕು ಭಾರತೀಯ ನೌಕಾ ದಿನ ಅಂತಲೂ ಒಂದು ಆಚರಣೆ ಬರ್ತದೆ. ಈಗ ಭಾರತೀಯರು ಭಾರತೀಯದ ಒಂದು ಏನು ಗಡಿ ಪ್ರದೇಶಗಳಿರ್ತವಲ್ಲ ಅದರಲ್ಲೂ ವಿಶೇಷವಾಗಿ ಈ ಸಮುದ್ರ ತೀರಗಳಿರ್ತವಲ್ಲ ಅವು ವಿದೇಶಿಗರ ಒಂದು ಆಕ್ರಮಣಕ್ಕೆ ತುತ್ತಾಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ, ಹಾಗಾಗಿ ಈ ನೌಕಾ ಬಲವನ್ನ ಹೆಚ್ಚು ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ಅಲ್ವಾ. ಹೌದು, ಈಗ ನಮ್ಮ ಕಾರವಾರ ಪಕ್ಕದಲ್ಲಿ ಇದೆಯಲ್ಲ ನೇವಲ್ ಬೇಸ್ ಅಂತ ಹೇಳ್ತೀವಿ, ನೌಕಾನೆಲೆ ಸೀಬರ್ಡ್ ನೌದು. ಹಾ, ಅಂದ್ರೆ ಈ ಆಕ್ರಮಣಕಾರರಿಂದ ದೇಶವನ್ನ ಸುರಕ್ಷಿತವಾಗಿ ಇಡಬೇಕಿದ್ರೆ ಇಂಥ ವ್ಯವಸ್ಥೆಗಳು ಕೂಡ ಬೇಕಾಗ್ತವೆ. ಹೌದು, ಬರೀ ನೆಲದಲ್ಲಿ ಮಾತ್ರ ಯುದ್ಧ ಮಾಡುವಂತದ್ದಲ್ಲ, ಭೂಸೇನೆ ವಾಯುಸೇನೆ ಮತ್ತೆ ನೌಕಾಸೇನೆ ಮೂರು, ಮತ್ತೆ ಈ ಮೂರು ಅಷ್ಟೊಂದು ಅಲರ್ಟ್ ಆಗಿರೋ ಕಾರಣದಿಂದಲೇ ನಾವೆಲ್ಲ ಆರಾಮಾಗಿ ಇಲ್ಲಿ ಜೀವನ ನಡೆಸ್ತಾ ಇದೀವಿ. ಹಬ್ಬ ಹರಿದಿನ ಅಂತ ನಾವು ಮಾಡ್ಕೋತೀವಿ. ಪಾಪ ಅವರು 24 ತಾಸು ಗಡಿ ಕಾಯ್ತಾ ಇದ್ದಾರೆ, ಅದಕ್ಕೆ ವೈರಿಗಳು ಒಳಗೆ ಹೋಗ್ತಾ ಇಲ್ಲ. ಸೊ ನಾವು ಆರಾಮಾಗಿ ಇಲ್ಲಿ ಹಬ್ಬ ಹರಿದಿನ ಆಚರಿಸಿ ಆರಾಮಾಗಿ ಇರ್ತೀವಿ. ಒಂದ್ ವೇಳೆ ಅದು ಇಲ್ಲದೆ ಇದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು. ಹೌದು, ಮತ್ತೆ ಅವರಿಗೆ ಎಷ್ಟು ಕಷ್ಟ ಅಲ್ಲ ಶಾಮಣ್ಣ, ಇಡೀ ದಿನ ಇಡೀ ವರ್ಷಗಟ್ಟಲೆ ಅವರು ಆ ಒಂದು ಬೋಟ್ ಒಳಗಡೆ ಆಗ್ಬಹುದು ಅಥವಾ ಅದ್ರೊಳಗಡೆನೆ ಇರ್ಬೇಕು, ಅವರು ಊಟ ತಿಂಡಿ ಏನೇ ಆದ್ರೂ ಅದ್ರೊಳಗಡೆನೆ ಮಾಡ್ಬೇಕು, ಎಷ್ಟು ಕಷ್ಟ ಅಂದ್ರೆ. ಈಗ ಈ ನೌಕಾ ಸೇನೆಯಲ್ಲಿ ಕೆಲಸ ಮಾಡುವಂತವ್ರು ಹೇಳ್ತಾರೆ, ವರ್ಷಕ್ಕೆ 6 ತಿಂಗಳು ನೌಕೆಯಲ್ಲೇ ಹೋಗ್ತಾ ಇದ್ರೆ ಮತ್ತೆ 6 ತಿಂಗಳು ರಜೆ ಅಂತ ಅವ್ರಿಗೆ ರಜೆ. ಹಾಗೆ ಅಂದ್ರೆ ಅವರು ಫ್ಯಾಮಿಲಿ ಊರಲ್ಲಿ ಇರ್ತಾರೆ, ಕುಟುಂಬ ಎಲ್ಲ ಊರಲ್ಲಿ, ಅವರಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರೋದು ನಿಜವಾಗಿಯೂ ಗ್ರೇಟ್. ಅವರು ಅವರಿಗೆ ಸೆಲ್ಯೂಟ್ ಹೇಳಬೇಕು. ಆಮೇಲೆ ರೂಪಕ, ಈಗ ಈ ಪ್ಲಾಸ್ಟಿಕ್ ನ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ ಅಲ್ಲ, ಅದ್ರ ಜೊತೆ ಜೊತೆಗೆ ವಿಶ್ವ ಮಣ್ಣು ದಿನ ಅಂತಲೂ ಒಂದು ದಿವಸ ಬರ್ತದೆ, ಅಂದ್ರೂ ಮಣ್ಣಿನ ಸಂರಕ್ಷಣೆಯನ್ನು ಕೂಡ ಮಾಡಬೇಕು ಅಂತ. ಈಗ ಎಷ್ಟೋ ಸರಿ ಜೋರು ಮಳೆ ಬಂತು ಅಂದ್ರೆ ಮಣ್ಣು ಮಳೆ ನೀರಿನ ಜೊತೆಗೆ ಕೊಚ್ಚಿಕೊಂಡು ಹೋಗ್ತದೆ. ನಾವು ಜಲಪಾತವನ್ನ ನೋಡ್ತೀವಿ, ಓ ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳ್ತೀವಿ, ಅದರ ಸುತ್ತಮುತ್ತ ಇರುವಂತಹ ಮರ ಗಿಡಗಳು ಹಾಗೇ ಇದ್ರೆ ಮಣ್ಣಿಗೆ ಏನಾಗುವುದಿಲ್ಲ, ಅದರ ಬದಲಿಗೆ ಒಂದು 4 ಬಂಡೆಕಲ್ಲನ್ನ ಕಿತ್ತು ತೆಗೆದು ನೋಡಿ ಮಣ್ಣೆಲ್ಲ ಕೊಚ್ಚೋಗುತ್ತೆ. ಅಂದ್ರೆ ಈ ಮಣ್ಣಿಗೆ ಆಧಾರವಾಗಿರುವಂತಹದ್ದು ಮರದ ಬೇರುಗಳು, ಅವುಗಳು ಮಣ್ಣನ್ನ ಹಿಡಿದು ಇಟ್ಕೊಳ್ತವೆ ಅಂತ. ಮರಗಳು ಇಲ್ಲದೆ ಹೋದ್ರೆ ಮಣ್ಣು ಕೊಚ್ಚಣೆಯು ಕೂಡ ಆಗ್ತದೆ ಅಂತ. ಮಣ್ಣು ಸಂರಕ್ಷಣೆಯ ಜಾಗೃತಿ ಮೂಡಿಸುವುದಕ್ಕಾಗಿ ಈ ಒಂದು ದಿವಸ. ಹೌದು, ಈ ಶಿರೂರಲ್ಲೂ ಅದೇ ಭೂಕುಸಿತ, ಈ ರೋಡ್ ರಸ್ತೆ ಸಲುವಾಗಿ ಪಕ್ಕದ ಬಂಡೆ ಮತ್ತೆ ಮರ ಗಿಡ ಕಡದಕ್ಕೆ ಅಲ್ಲಿ ಕುಸಿತ ಆಗಿದ್ದಲ್ಲ. ಅದು ಕಿಟ್ಟ, ನನಗೊಂದು ಯೋಚನೆ ಇತ್ತು ಹೇಳಿ, ಇಷ್ಟೆಲ್ಲ ಗುಡ್ಡೆಯನ್ನ ಕಡಿದು ರಸ್ತೆ ಮಾಡುವುದರ ಬದಲಿಗೆ ಈ ಫ್ಲೈಓವರ್ ಅಂತೆಲ್ಲ ಕಾಣ್ತೀವಲ್ಲ, ಈಗ ಗೋವಾದಲ್ಲಿ ಇದೆ ಅಥವಾ ಬೇರೆ ಬೇರೆ ಊರುಗಳಲ್ಲಿ, ಹಾಗೊಂದು ಯಾಕೆ ಮಾಡಬಾರ್ದಿತ್ತು ಅಂತ. ಖಂಡಿತವಾಗಿ ಮಾಡಬಹುದಿತ್ತು. ಅಂದ್ರೆ ಗುಡ್ಡವನ್ನ ಕತ್ತರಿಸುವಂತಹ ಅಗತ್ಯ ಇರೋದಿಲ್ಲ, ಅಲ್ಲಿ ಅಲ್ಲಿ ಗುಂಡಿ ಮಾಡಿ ಒಂದಷ್ಟು ಪಿಲ್ಲರ್ ಹಾಕುಬಿಟ್ಟಿದ್ರೆ ಫ್ಲೈಓವರ್ ಸುಲಭದಲ್ಲಿ ಆಗಿ ಹೋಗ್ತಾ ಇತ್ತು ಅಲ್ವಾ. ಶಾಮಣ್ಣವರಿಗೆ ಆ ರೀತಿ ಒಂದು ಯೋಚನೆ ಇದೆ ಅಲ್ಲ, ನಿಜವಾಗಿಯೂ ಒಳ್ಳೆ ಯೋಚನೆ ಇದು. ಯಾಕಂದ್ರೆ ಪ್ರಕೃತಿ ಏನು, ನಾವು ಈ ಪ್ರಕೃತಿ ಏನು ಇದೆ, ಗುಡ್ಡ ಹಳ್ಳ ನೀರು ಇದನ್ನ ಯಾವುದೇ ರೀತಿಯ ಬದಲಾವಣೆ ಮಾಡದೆ ನಾವು ಅಭಿವೃದ್ಧಿ ಮಾಡೋದು. ಅದಕ್ಕೆ ಈಗ ಬಂಡೀಪುರದಂತ ಒಂದು ಪ್ರದೇಶಗಳಲ್ಲಿ ಕಾಡಿನ ನಡುವೆಯಲ್ಲಿ ಹೋಗ್ತಿದೆ ರಸ್ತೆ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸುರಂಗವನ್ನ ಮಾಡ್ತಾರೆ ಅಥವಾ ಫ್ಲೈಓವರ್ ನ ಮಾಡ್ತಾರೆ, ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಇಲ್ಲಾಂದ್ರೆ ದೊಡ್ಡ ಒಂದು ಹೆಡ್ ಲೈಟ್ ಹಾಕೊಂಡು ವಾಹನ ರಾತ್ರಿ ಹೊತ್ತಲ್ಲಿ ಹೋದ್ರೆ ಈಗ ರಸ್ತೆ ದಾಟುವಂತಹ ಪ್ರಾಣಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತದೆ ನೋಡು. ಹೌದು, ಅವುಗಳಿಗೆ ಹೋಗ್ಲಿಕ್ಕೆ ಅಂತಲೇ ಅಂಡರ್ ಗ್ರೌಂಡ್ ದಾರಿಯನ್ನು ಕೂಡ ಮಾಡಿರ್ತಾರಂತ. ರೂಪಕ್ಕನ್ನ ಅದು ಯಾವುದು ಈ ವಸ್ತು ಪ್ರದರ್ಶನ ಎಲ್ಲ ಇರ್ತದಲ್ಲ, ಕರಾವಳಿ ಉತ್ಸವ ಅಂತೆಲ್ಲ ಆಗ್ತದ, ಅಲ್ಲಿ ಏನು ಹುಡುಕ್ತಾ ಇದ್ದಾಗ ಕಾಣುತ್ತೆ ಮೊನ್ನೆ ನೋಡಿದೆ. ಹಾ ಶಮಣ್ಣ, ಇಲ್ಲಿ ಬೀಚ್ ಅಲ್ಲಿ ಒಂದು ಸಣ್ಣ ಏನೋ ಒಂದು ಬಂದಿದೆ ವಸ್ತು ಪ್ರದರ್ಶನ ಬಂದಿದೆ. ಕರಾವಳಿ ಉತ್ಸವ ಅಂತ ಆಗ್ತಿತ್ತು, ಈಗ ಸದ್ಯ ಕರಾವಳಿ ಉತ್ಸವದ ಅವಜಿಲ್ಲ, ಆದ್ರೂ ಕೂಡ ಅಲ್ಲಿ ಸುಮಾರಷ್ಟು ವಸ್ತು ಪ್ರದರ್ಶನ ಆಗ್ತಾ ಇದೆ. ಆದ್ರೂ ಕಿಟ್ಟಣ, ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳು ತಯಾರು ಮಾಡ್ತಾರೆ, ಕೈಯಿಂದ ಆಗಿರ್ಬೋದು ಮಷೀನ್ ನಿಂದ ತಯಾರು ಮಾಡ್ತಾರೆ. ಅದು ನಾವು ಅಲ್ಲೇ ಹೋಗಿ ತಗೊಳ್ಬೇಕು ಅಂತ ಏನಿಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರದರ್ಶನಕ್ಕೆ ಮಾರಾಟಕ್ಕೆ ಬರುತ್ತಲ್ಲ, ಅಲ್ಲೂ ನಾವು ಹೋಗಿ ಅದನ್ನ ತಗೊಳ್ಬಹುದು, ನಮಗೆ ಬಳಸಲಿಕ್ಕೂ ಅನುಕೂಲ. ಹಾ ರೂಪಕ, ಈಗ ಸಾಂಪ್ರದಾಯಿಕ ಸೀರೆಗಳೆಲ್ಲ ಇರ್ತೀವಲ್ಲ, ಇಳಕಲ್ ಸೀರೆ ಅಂತಿದೆ, ಆಮೇಲೆ ಉಡುಪಿ ಸೀರೆ ಅಂತ ಹೇಳಿದೆ, ಬೇರೆ ಬೇರೆ ಸೀರೆಗಳಿವೆ, ಕಾಂಜೀವರಂ ಸೀರೆಗಳಂತ ಇರ್ತವೆ. ಹಾಗೆ ಒಂದು ರೀತಿಯ ಟ್ರೆಡಿಷನ್ ಸಾಂಪ್ರದಾಯಿಕವಾಗಿರುವಂತಹ ಒಂದು ಬಟ್ಟೆಗಳು ಇರ್ತವೆ. ಜೊತೆಗೆ ಈಗ ಕೈಮಗ್ಗ ಅಲ್ಲದೆ ಈಗ ಮಿಷಿನರಿ ಅಂತ ಹೇಳಿದ್ರಲ್ಲ, ಮಿಷಿನರಿಂದ ನೂಲುವಂತಹ ಸೀರೆಗಳು ಅಥವಾ ಬಟ್ಟೆ ಬೆರೆಗಳು ಕೂಡ ಇರ್ತವೆ ಅಂತ ಹೇಳಿ. ಅದರಲ್ಲೂ ಆ ಕಸೂತಿ ಹಾಕಿದ್ದು ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇದು, ಕಸೂತಿ ಹಾಕಿದ್ದು ಅಲ್ವಾ ರೂಪಕ, ಸ್ವಲ್ಪ ದುಬಾರಿ ಅಂತ ಕಂಡ್ರೂ ಕೂಡ ನಮ್ಮ ಗುಣಮಟ್ಟ ಚೆನ್ನಾಗಿರುತ್ತೆ. ಹೌದು, ಗುಣಮಟ್ಟ ಚಲೋ ಇರ್ತದೆ, ನಾವು ಧರಿಸ್ಕೊಂಡಾಗ ನಮಗೆ ಆರಾಮಾಗ್ತದೆ. ಅಂದ್ರೆ ಈಗ ನಮ್ಮ ಒಂದು ಕಲೆಗಳೇನಿರ್ತವೆ, ಈಗ ಚನ್ನಪಟ್ಟಣದ ಒಂದು ಮರದ ಗೊಂಬೆಗಳಿರ್ತವೆ, ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರದೇ ಆದಂತಹ ಒಂದು ವಿಶೇಷತೆ ಇರುವಂತಹ ಒಂದು ವಸ್ತುಗಳು ಇರ್ತವೆ, ಅವುಗಳಿಗೆ ಬೇಡಿಕೆ ಈಗ ಮತ್ತೆ ಬರ್ತಾ ಇದೆ. ಅಂದ್ರೆ ವಿದೇಶಗಳಲ್ಲಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ, ಜೊತೆಗೆ ನಮ್ಮ ದೇಶದಲ್ಲಿಯೂ ಕೂಡ ಈಗ ಪೇಟೆ ಪಟ್ಟಣದಲ್ಲಿ ಖರ್ಚಿಗೆ ಅಂತ ತೊಂದರೆ ಇಲ್ಲ, ದುಡ್ಡಿದೆ, ಹಾಗಾಗಿ ಖರ್ಚು ಮಾಡುವುದಕ್ಕೆ ಜನರು ಸಿದ್ಧರಿದ್ದಾರೆ, ಹಾಗಾಗಿ ಈಗ ಬೇಡಿಕೆ ಬರ್ತಾ ಇದೆ. ಹೌದು, ಇಲ್ಲಿಯೂ ಕಿಟ್ಟಣ್ಣ ಈ ಮರದ ಕೆತ್ತನೆ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿ ಮರದ ಕೆತ್ತನೆ, ಬಿದಿರಿನಿಂದಲ್ಲ ಸಣ್ಣ ಪುಟ್ಟದೆಲ್ಲ ಮಾಡ್ತಾರಲ್ಲ, ಬುಟ್ಟಿ ಆಗಿರ್ಬೋದು, ಕಿವಿಯ ಓಲೆಗಳಾಗ್ಬೋದು, ಮಣ್ಣಿನಿಂದ ಕಿವಿಯ ಓಲೆ ಎಲ್ಲ ಮಾಡ್ತಾರಲ್ಲ, ಸರ ಎಲ್ಲ ಮಾಡ್ತಾರೆ, ಮತ್ತೆ ಮಡಿಕೆ ತಯಾರು ಮಾಡ್ತಾರ, ಅವರು ಇಲ್ಲಿ ತುಂಬಾ ಜನ ಇದ್ದಾರೆ, ಅಲಂಕಾರಿಕವಾಗಿ ಮನೆ ಅಲಂಕಾರಿಕ ಮಡಿಕೆ ವಸ್ತುಗಳು ವಸ್ತುಗಳನ್ನು ಮಾಡ್ತಾರೆ. ಹೌದು, ಮಣ್ಣಿನಿಂದಲೇ ಅಲಂಕಾರಿಕ ವಸ್ತುಗಳ ತಯಾರಿಕೆ ಮಾಡ್ತಾರೆ, ತುಂಬಾ ಜನ ಅದರಿಂದಲೇ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಸಾಂಪ್ರದಾಯಿಕವಾಗಿ ಕಬ್ಬಿಣದ ಕೆಲಸ ಮಾಡುವವರೆಲ್ಲ ಇರ್ತಾರಲ್ಲ, ಅವರಲ್ಲಿಯೂ ಕೂಡ ತುಂಬಾ ಪ್ರತಿಭೆ ಇರ್ತದೆ, ಅವರನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕು ಅಂತ. ಕೃಷಿ ಸ್ವಲ್ಪ ಹಿನ್ನಡೆ ಆಗಿದೆ, ಯಾಂತ್ರೀಕರಣ ಆಗಿದೆ ಅಂತೆಲ್ಲ ಹೇಳ್ತೀವಿ, ಆದ್ರೂ ಕೂಡ ಒಂದು ಕತ್ತಿ ಬೇಕು, ಒಂದು ಚೂರಿ ಬೇಕು, ಮತ್ತೊಂದು ಬೇಕು ಅಂದ್ರೆ ನಾವು ಇಂತಹ ಒಂದು ಸಾಂಪ್ರದಾಯಿಕವಾಗಿ ಯಾರು ಮಾಡ್ತಾರೋ ಅವರನ್ನ ಪ್ರೋತ್ಸಾಹಿಸಬೇಕು. ಹೌದು, ಇನ್ನೊಂದು ಅಕ್ಕಸಾಲಿಗರು, ಸೂಕ್ಷ್ಮವಾಗಿ ಅದನ್ನೇ ಹೇಳುದು, ಕೈಯಿಂದ ಮಾಡಿರುವಂತಹ ಅದರ ಕಲೆಯೇ ಸೌಂದರ್ಯವೇ ಬೇರೆ ಅಂತ, ಮೆಷಿನ್ ಎಷ್ಟು ಮಾಡಿದ್ರು ಮೆಷಿನ್ರಿ ಅಂತ. ಅಂದ್ರೆ ಆ ಕಲೆಯಲ್ಲಿ ಮನುಷ್ಯನ ಮೆದುಳನ್ನು ಉಪಯೋಗಿಸಿ ಮಾಡುವಂತಹ ಕಲೆ ಇದೆ, ಕಸೂತಿ ಕಲೆ ಇದೇನಿದೆ ಅದೆಲ್ಲ ಮನುಷ್ಯ ಕೈಯಿಂದ ಮಾಡುವ ಕೆಲಸ ಅಂದ್ರೆ ಅದರಲ್ಲಿ ಆ ಒಂದು ಇದೇ ಬೇರೆ. ನಾವು ಎಷ್ಟೇ ಆಧುನಿಕ ವಸ್ತುಗಳನ್ನು ಉಪಯೋಗಿಸಿದ್ರು ಶಾಮಣ್ಣ, ಎಷ್ಟೇ ನಾವು ಹೊರಗಡೆ ದೂರದ ಊರದಲ್ಲಿ ಸಿಟಿಯಲ್ಲಿ ಇದ್ರು ನಮ್ಮ ಊರಿಗೆ ಹೋದಾಗ ನಮ್ಗೆ ಎಷ್ಟು ಖುಷಿ ಆಗತ್ತ, ಹಾಗೆ ಆ ವಸ್ತುಗಳನ್ನು ಬಳಸಿದಾಗ ಖುಷಿ ಆಗ್ತದೆ. ಈಗ ಕೆಲವೊಂದು ಹಳೆಯ ಕಾಲದ ಮನೆಗಳನ್ನ ನೋಡಬೇಕು, ಅಲ್ಲಿ ಮರದ ಕೆತ್ತನೆಗಳನ್ನೆಲ್ಲ ಮಾಡಿರುತ್ತವೆ. ಈಗ ಮನೆ ಎದುರುಗಡೆ ಒಂದು ಹಜಾರ ಅಂತ ಇರ್ತದೆ, ಅಥವಾ ಬೇರೆ ಬೇರೆ ಪ್ರದೇಶಗಳು ಇರ್ತವೆ, ಅಲ್ಲಿ ಮಾಡಿರುವಂತಹ ಮರದ ಕೆತ್ತನೆಯನ್ನ ಈಗಲೂ ಕೂಡ ನಾವು ಜ್ಞಾಪಿಸಿಕೊಂಡ್ರೆ ಅಥವಾ ನೋಡಿದ್ರೆ ಅದರಿಂದ ಆಗುವಂತಹ ಒಂದು ಖುಷಿಯೇ ಬೇರೆ ಖುಷಿಯಾಗುತ್ತೆ. ಈ ಉಡುಪಿ ಮಣಿಪಾಲದ ಸಮೀಪ ಅಂತದ್ದು ಒಂದು ನೋಡಿದೆ ನಾನು, ಸುಮಾರು ಹಳೆಯ ಕಾಲದ ಮನೆಗಳನ್ನ ಸ್ಥಳಾಂತರ ಮಾಡಿರುವಂತಹದ್ದು. ಅಂದ್ರೆ ಈಗ ಸ್ವಲ್ಪ ಬಯಲು ಪ್ರದೇಶದಲ್ಲಿರುವಂತಹ ಹಳೆಯ ಮನೆಗಳಿರ್ತಾವಲ್ಲ, ಅವರಿಗೆ ಬೇಡ, ಅವರಿಗೆ ಈಗಿನ ಕಾಂಕ್ರೀಟ್ ಮನೆಗಳೇ ಬೇಕು ಅಂತ ಹೇಳ್ತಾರಂತೆ. ಅಂತವ್ರು ಏನ್ ಮಾಡ್ತಾರೆ, ಈಗ ಹಳೆಯ ಮರದ ಕೆತ್ತನೆಗಳಿರ್ತಾವಲ್ಲ ಅವುಗಳನ್ನ ಹಾಗೆಯೇ ತೆಗೆದು ಇಲ್ಲಿ ಅದನ್ನ ಮರುಜೋಡಣೆ ಮಾಡಿದ್ದಾರೆ. ಅದರ ಒಳಗಡೆ ನೋಡ್ಬೇಕು ಅಂದ್ರೆ ಆ ನೃತ್ಯ ಮಂಟಪ ಅಂತ ಇರ್ತದೆ, ಆಮೇಲೆ ಅಡುಗೆ ಕೋಣೆಗಳು ಅಂತ ಇರ್ತವೆ, ಏನೇನೋ ಇರ್ತಾವಪ್ಪ. ಹೌದೌದು, ಆಮೇಲೆ ಈ ಈಗ ಸ್ಲ್ಯಾಪಿನ್ ಮನೆಯ ಒಂದು ಆಧುನಿಕ ಮನೆ ಕಟ್ಟಿದ್ರು ಕೂಡ ಅದರ ಪ್ರಧಾನ ಬಾಗಿಲು ಆ ಬಾಗಿಲಿಗೆ ಕೆತ್ತನೆ ಇರುತ್ತೆ, ಅದು ಒಂದು ಆಕರ್ಷಣೆ. ಹೌದು, ಆಕರ್ಷಣೆ, ತುಂಬಾ ಬೇರೆ ಬೇರೆ ತರ ಡಿಸೈನ್ ಎಲ್ಲ ಮಾಡ್ತಾರೆ. ಮತ್ತೆ ಹಳೆ ಕಾಲದ ಸ್ಮಾರಕಗಳಲ್ಲೆಲ್ಲ ನಾವು ಕಲ್ಲಿನಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡ್ತಿದ್ರು ಅಲ್ವಾ. ಅಂದ್ರೆ ಇಷ್ಟು ಸಾರಿ ನಾವು ಈಗ ಆಧುನಿಕ ತಂತ್ರಜ್ಞಾನ ಮತ್ತೊಂದೆಲ್ಲ ಹೇಳ್ತೀವಲ್ಲ, ಇದಕ್ಕೆ ಪ್ರೇರಣೆ ಇಂತಹ ಶಿಲ್ಪಗಳಲ್ಲಿಯೂ ಕೂಡ ನಾವು ಕಾಣಬಹುದು ಅಂತ. ಈಗ ಬೇಲೂರು ಹಳೇಬಿಡಾಗ್ಬಹುದು ಅಥವಾ ಶ್ರವಣಬೆಳಗೊಳಾಗ್ಬಹುದು ಅಥವಾ ಬೇರೆ ಬೇರೆ ಕಡೆ ನಾವು ಹೋಗ್ತೀವಿ, ಭುವನೇಶ್ವರನಲ್ಲಿ ನೋಡಿದ ಸನ್ ಟೆಂಪಲ್ ಅಥವಾ ಸೂರ್ಯ ದೇವಾಲಯ ಅಂತ ಇದೆಯಲ್ಲ 1000 ವರ್ಷದ ಹಳೆಯದು ಅಂತ, ಅಂತದ್ರಲ್ಲಿಯೂ ಕೂಡ ಕೆಲವೊಂದು ಕೆತ್ತನೆಯನ್ನ ನೋಡಿದ್ರೆ ಅದು ಮುಂದಿನ ಜನಾಂಗಕ್ಕೆ ಒಂದು ಪ್ರೇರಣೆ ಆಗ್ತದೆ ಅಂತ. ವಿಮಾನದಂತಹ ಒಂದು ಯೋಜನೆಗಳು 1000 ವರ್ಷದ ಹಿಂದೆಯೂ ಕೂಡ ಇತ್ತು ಅಂತ ತೋರಿಸ್ತಾರೆ. ಮತ್ತೆ ರೂಪಕ ಏನೋ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ರೂಪಕ ಏನೋ ಖರೀದಿ ಸೀರೆ ಬಗ್ಗೆ ಮಾತಾಡಿದ್ವಿ, ಮತ್ತೆ ಈ ಬೆಂಡೋಲೆಗಳ ಬಗ್ಗೆ ಎಲ್ಲ ಮಾತಾಡಿದ್ವಲ್ಲ, ಅದೆಲ್ಲ ಯೋಚನೆ ಮಾಡ್ತೀವಿ. ದೇಹ ಇಲ್ಲಿದ್ರು ಮನಸ್ಸು ಬೀಚ್ ಹತ್ರ ಇರಬಹುದೇನೋ, ಏನೆಲ್ಲ ಖರೀದಿ ಮಾಡಬಹುದು ಅಂತ ಯೋಚನೆ ಮಾಡ್ತೀವಿ. ಸೀರೆ ಏನು ಬಂದಿಲ್ಲ ಶಾಮಣ್ಣ, ಆದ್ರೆ ನೋಡ್ಕೊಂಡು ಬರಬಹುದು, ಚೆನ್ನಾಗಿದೆ. ಅಂತೂ ಒಂದು ಕೊಂಡ್ರೆ ಒಂದು ಉಚಿತ ಅಂತ ಇರ್ತದಲ್ಲ, ಯಾರು ಕೂಡ ಪುಕ್ಸಟಿಯಾಗಿ ಕೊಡುವುದಿಲ್ಲ. ನಿಮ್ಮ ಒಂದು ವಸ್ತುವಿನಲ್ಲಿ ಎರಡು ವಸ್ತುವಿನ ಬೆಲೆಯನ್ನು ಹಾಕಿರ್ತಾರೆ ಅಂತ ತಿಳ್ಕೊಬೇಕು ಅಲ್ವಾ. ಹೌದೌದು, ನಾವು ಹಾಗೆ ಉಚಿತ ಅಂತ ಅನ್ಕೊಂಡ್ಬಿಡ್ತೇವೆ. ನಾವು ಯೋಚನೆ ಮಾಡ್ತೀವಿ ನಮ್ಗೆ ಒಂದ್ರ ಜೊತೆ ಮತ್ತೊಂದು ಸಿಕ್ತಲ್ಲ ಅಂತ, ಆದ್ರೆ ಅಲ್ಲಿ ಅವರು ಎರಡೂ ಸೇರಿಸಿ ಬೆಲೆ ಹಾಕಿರ್ತಾರೆ, ನಮ್ಗೆ ಗೊತ್ತಾಗುದಿಲ್ಲ. ಅಂತೂ ಬಣ್ಣಕ್ಕೆ ಮರಳಾಗುವುದು ಬೇಡ, ಒಂದಕ್ಕೆ ಒಂದು ಉಚಿತ ಅಂತ ಮರಳಾಗುವುದು ಬೇಡ. ನಮ್ಮ ಜಾಗೃತಿಯಲ್ಲಿ ನಾವು ಖರೀದಿ ಮಾಡ್ಕೋಬೇಕು. ಹೌದು, ಬಟ್ಟೆ ಆಗ್ಲಿ ವಸ್ತು ಆಗ್ಲಿ ಜಾಸ್ತಿಗಿಂತ ಒಂದ್ ತಗೊಂಡ್ರು ಅದು ಉಪಯೋಗಿಸ್ಬೇಕು ನಾವು, ಅದು ಚೆನ್ನಾಗಿರ್ಬೇಕು ಅಷ್ಟೇ. ಅದು ಒಳ್ಳೆಯ ಧೋರಣೆ ರೂಪಕ್ಕಂದು. ಈಗ ಚಹಾ ಮಾಡ್ತೀನಿ, ಕುಡ್ಕೊಂಡು ಹೋಗಿ ಶಾಮಣ್ಣ ಕೈ ಚಹಾ ಇವತ್ತು ಕುಡ್ಕೊಂಡು ಹೋಗೋಣ ನಾವು. ಸರಿ ಸರಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ ನಾಯ್ಕ್ ಹಾಗೂ ರೂಪಾಗೌಡ. ಈಗ ಕೇಳಿ ಕೃಷಿ ಮಾಹಿತಿ. ತರಕಾರಿ ಬದನೆ ರಾಜ್ಯದ ಮುಖ್ಯವಾದ ಬೆಳೆ. ಈ ಬೆಳೆಯನ್ನು ವರ್ಷಾದ್ಯಂತ ಬೆಳೆಯಬಹುದು. ಇದರಲ್ಲಿ ಹೆಚ್ಚಾಗಿ ಎ ಮತ್ತು ಬಿ ಜೀವಸತ್ವಗಳಿದ್ದು ಈ ತರಕಾರಿಯು ಮಧುಮೇಹ ರೋಗಿಗಳಿಗೆ ಒಳ್ಳೆಯದು. ಬದನೆಯನ್ನ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಸಬಹುದು. ನೀರು ಬಸಿದು ಹೋಗುವಂತಹ ಜೇಡಿಮಣ್ಣು ಈ ಬೆಳೆಗೆ ಸೂಕ್ತ. ಅಲ್ಲದೆ ಬೆಳೆಯನ್ನ ಸವಳು ಮಣ್ಣಿನಲ್ಲಿಯೂ ಸಹ ಬೆಳೆಯಬಹುದು. ಈ ಬೆಳೆಯನ್ನ ಪ್ರಾರಂಭಿಸುವುದಕ್ಕೆ ಜೂನ್ ಜುಲೈ ಅಕ್ಟೋಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳು ಸೂಕ್ತ. ಬದನೆಗೆ ಹಲವಾರು ರೋಗ ಮತ್ತು ಕೀಟಗಳು ಬಾಧಿಸುತ್ತವೆ. ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ, ಈ ಕೀಟವು ಬದನೆಕಾಯಿಗೆ ಬರುವ ಒಂದು ಮುಖ್ಯ ಕೀಟವಾಗಿದೆ. ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ, ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಚೈನಾ ಮತ್ತು ಫಿಲಿಪೈನ್ಸ್ ರಾಷ್ಟಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ರೋಗದ ಲಕ್ಷಣಗಳು, ಪ್ರೌಢಾವಸ್ಥೆಯ ಕೀಟವು ಬಿಳಿ ರೆಕ್ಕೆಗಳನ್ನು ಹೊಂದಿದ್ದು ತ್ರಿಕೋನಾಕಾರದ ಕೆಂಪು ಗೆರೆಗಳು ಮುಂಭಾಗದ ರೆಕ್ಕೆಯಲ್ಲಿರುತ್ತೆ. ಪ್ರೌಢಾವಸ್ಥೆಯ ಹೆಣ್ಣು ಕೀಟವು ಸುಮಾರಾಗಿ 8-10 ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳುಗಳು ಬಿಳಿ ಬಣ್ಣವನ್ನ ಹೊಂದಿದ್ದು ಮೊದಲ ಹಂತದ ನಂತರದ ಮರಿಹುಳುಗಳು ತಿಳಿ ಕೆಂಪು ಬಣ್ಣವನ್ನ ಹೊಂದಿರುತ್ತೆ. ಮರಿಹುಳುಗಳು ಅಗಲವಾದ ಎಲೆಗಳ ದೇಟು ಮತ್ತು ನಡುದಿಂಡನ್ನು ಕೊರೆಯುತ್ತಾ ಎಳೆಯ ರೆಂಬೆಯನ್ನ ಕೊರೆಯೋದ್ರಿಂದ ರೆಂಬೆಗಳು ಒಣಗುತ್ತೆ. ಹೀಗೆ ಮುಂದುವರಿದು ಹೂವು, ಮೊಗ್ಗು, ಕಾಯಿಗಳನ್ನ ಕೊರೆಯುತ್ತೆ. ದೊಡ್ಡ ಹಂತದ ಮರಿಹುಳುಗಳು ಕೊರೆದ ರಂಧ್ರವು ಹಿಕ್ಕೆಗಳಿಂದ ತುಂಬಿರುತ್ತೆ. ಹಾನಿಗೊಳಗಾದ ಕಾಯಿಗಳು ತಿನ್ನುವುದಕ್ಕೆ ಮತ್ತು ವ್ಯಾಪಾರಕ್ಕೆ ಯೋಗ್ಯವಾಗಿರೋದಿಲ್ಲ. ಸರಿಸುಮಾರು 70% ಹಾನಿಯನ್ನ ಉಂಟು ಮಾಡುತ್ತೆ. ಈ ಬದನೆಯ ರೆಂಬೆ ಮತ್ತು ಕಾಯಿ ಕೊರಕ ಹುಳುವನ್ನು ನಿರ್ವಹಣೆ ಮಾಡೋದಾಗಿದ್ರೆ ಕೊತ್ತಂಬರಿಯನ್ನ ಅಂತರ ಬೆಳೆಯಾಗಿ 2:1 ಬೆಳೆಯಬೇಕು. ಕಾಲಕಾಲಕ್ಕೆ ಹಾನಿಗೊಳಗಾದ ರೆಂಬೆ ಮತ್ತು ಕಾಯಿಗಳನ್ನ ಕಿತ್ತು ನಾಶಪಡಿಸಬೇಕು. ಆಕರ್ಷಕ ಬಲೆಯನ್ನ ನಾಟಿ ಮಾಡಿದ 15 ದಿನಗಳ ನಂತರ ಹಾಕಬೇಕು. ಪರತಂತ್ರ ಜೀವಿಗಳನ್ನ 4-5 ಬಾರಿ ಬಿಡಬೇಕು. ಮೊದಲನೇ ಬಾರಿಗೆ ಹೂ ಕಟ್ಟುವ ಸಮಯದಲ್ಲಿ ಮತ್ತು 10 ದಿನಗಳ ಅಂತರದಲ್ಲಿ ಬಿಡಬೇಕು. 4% ಬೇವಿನ ಬೀಜದ ಕಷಾಯ ಅಥವಾ ಬಿಟಿ 500 ಗ್ರಾಂ 1 ಹೆಕ್ಟೇರಿಗೆ ಸಿಂಪಡಣೆಯನ್ನ ಮಾಡಬೇಕು. ಇನ್ನು ಎಪಿಲಾಕ್ನ ದುಂಬಿ, ಇದು ಟೊಮೆಟೊ, ಬೀನ್ಸ್ ಮತ್ತು ಕುಂಬಳ ಜಾತಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ದುಂಬಿಯು 8-9 ಮಿಲಿಮೀಟರ್ ಉದ್ದ ಹಾಗೂ 5.5 ಮಿಲಿಮೀಟರ್ ಅಗಲವಾಗಿ 7-14 ಕೆಂಪು ಬಣ್ಣದ ಚುಕ್ಕಿಗಳನ್ನು ಹೊಂದಿರುತ್ತೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೆಣ್ಣು ದುಂಬಿಯು ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ.

ಥಯೋಮೆಥಾಕ್ಸಾಮ್ ಅನ್ನು ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ನಾಗಪ್ಪ ಕುಶಾಲಗೌಡ ಮತ್ತು ಆನಂದ ಹೊನ್ನಪ್ಪಗೌಡ ಹಾಗೂ ಸಂಗಡಿಗರಿಂದ ಗುಮಟೆ ಪಾಂಗ್ ಕೇಳುವಿರಿ. ಇದು ನಾವು ದೇವ್ರ ಕಾರ್ಯದಲ್ಲಿ ಹಾಡು ಪದ ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ನೆಲೋ ತಾನು ತಂದನು ತಾನ ತಂದನ ತಂದೆ ನಂದನು ತಂದನು ತಾನ ತಂದನ ವೇಲೋ ತಾನ ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನು ಪದ ಆಡ್ತೀನಿ. ಜಂಬೆ ಜಂಬೆ ಮರೋ ಜಂಬಾಲಿ ನಿರಾಲಿ ನಾವು ಈಗ ಮಾಧುರೈಯಿಂದ ಒಂದು ಪದ ಆಡ್ತೀವಿ. ನಿಂತಲ ಬಂದ ಮಾಧುರೈ ನಿಂತಲೆ ಸಿಂಗಾರವೋ ಮತ್ತು ಕುಶಾಲವೋ ಮಾಧುರಾಯೋ ಮತ್ತು ಕುಶಾಲವೋ ಮಾಧುರಾಯೋ. ಮಧುರ ಮಧುರಾಯಿಗೆ ನಿಂತಲೇ ಶೃಂಗಾರವೋ ಮಧುರಾಯಿಗೆ ಮತ್ತು ಪೂಜಾರೋ ಮಧುರಾಯಿಗೆ ನಿಂತಲೇ ಶೃಂಗಾರವೋ ಮಧುರಾಯಿಗೋ ನಿಂತಲೇ ಶೃಂಗಾರವೋ ಮಧುರಾಯಿಗೆ ಮಂತ್ರಕ್ಕೆ ಜೋತುರವೋ ಮಧುರಾಯಿಗೆ ಶೃಂಗಾರವೋ ಮಧುರಾಯೋ